ವಿದು. ಏನು? ಏಕೋ ಈ ಪುಲಕ, ಏಕೋ ಈ ನಡುಕ, ಏಕೋ ಈ ಪುಲಕ, ಏಕೋ ಈ ನಡುಕ. ಏಕೋ ನಾ ಕಾಣೆ ನನ್ನಾಣೆ ಈ ನೂತನ ಮೈ ಪುಲಕ, ಇದು ಪ್ರೇಮವು ತಂದ ಸುಖ. ಏಕೋ ಈ ಪುಲಕ, ಏಕೋ ಈ ನಡುಕ, ಏಕೋ ಹರೆಯದ ಬಯಸು, ಗೆಳೆತನ ಬಯಸಿದೆ ಮನಸ್ಸು. ಏಕೋ ಈ ಪುಲಕ, ಏಕೋ ಈ ನಡುಕ, ಏಕೋ ಬಾಳಲಿ ಏನೇ ಬರಲಿ, ನಿನ್ನ ಯಮೊಗನಗುತ್ತಿರಲಿ. ಬಾಳಲಿ ಏನೇ ಬರಲಿ, ನಿನ್ನ ಯಮೊಗನಗುತ್ತಿರಲಿ. ನಿನ್ನಯ ಜೊತೆಯನಗಿರಲಿ, ಜೀವಿಸಿ ನಿನ್ನನು ಆಗಲಿ. ಏಕೋ ಈ ಪುಲಕ, ಏಕೋ ಈ ನಡುಕ, ಏಕೋ ಶಾಶ್ವತವೆಂದೇ. ಏಕೋ ಈ ಪುಲಕ, ಏಕೋ ಈ ನಡುಕ, ಏಕೋ ನಾ ಕಾಣೆ ನನ್ನಾಣೆ ಈ ನೂತನ ಮೈ ಪುಲಕ, ಇದು ಪ್ರೇಮವು ತಂದ ಸುಖ.